ಚೆಲ್ಲಿದರು ಮಲ್ಲಿಗೆಯ ಬಾಣ ತುದೇರಿ ಮ್ಯಾಲೆ ಅಂದದ ಚಂದದ ಮೈಕಾರ್ ಮದಿವನಿಗೆ ಚೆಲ್ಲಿದರು ಮಲ್ಲಿಗೆಯ ಅಂದದ ಚಂದದ ಮೈಕಾರ್ ಮದಿವನಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಮಾದಪ್ಪ ಬರುವಾಗ ಮಾಡಲ್ಲ ಘಮ್ಮೆಲ್ಲಿತು ಮಾದಪ್ಪ ಬರುವಾಗ ಮಾಡಲ್ಲ ಘಮ್ಮೆಲ್ಲಿತು ಮಾಡದಲ್ಲಿ ಕರುಕೆ ಚಿಗುರಾವು ಮಾದೇವ ಮೂಡಲ್ಲೇ ಮಳೆಯೋ ದೊರೆಯದಾವು ಮೂಡಲ್ಲೇ ಮಳೆಯೋ ದೊರೆಯದಾವು ಮೂಡಲ್ಲೇ ಮಳೆಯೋ ಚೆಲ್ಲಿದರು ಮಲ್ಲಿಗೆಯ ಬಾಣ ತುದೇರಿ ಮ್ಯಾಲೆ ಅಂದದ ಚಂದದ ಮೈಕಾರ್ ಮದಿವನಿಗೆ ಚೆಲ್ಲಿದರು ಮಲ್ಲಿಗೆಯ ಅಂದದ ಚಂದದ ಮೈಕಾರ್ ಮದಿವನಿಗೆ ಚೆಲ್ಲಿದರು ಮಲ್ಲಿಗೆಯ ಮುಳಗಿದರೇನೋ ಕತ್ತಲದಾರೇನೋ ಹೊತ್ತು ಮುಳಗಿದರೇನೋ ಕತ್ತಲದಾರೇನೋ ಅಪ್ಪ ನಿನ್ನ ಬಳಿಗೆ ಬರಿಬೇವು ಮಾದೇವ ಮುತ್ತಿನ ಬಾಗಿಲ ತೆರೆಯೋ ಸ್ವಾಮಿ ಮುತ್ತಿನ ಬಾಗಿಲ ತೆರೆಯೋ ಚೆಲ್ಲಿದರು ಮಲ್ಲಿಗೆಯ ಬಾಣ ತುದೇರಿ ಮ್ಯಾಲೆ ಅಂದದ ಚಂದದ ಮೈಕಾರ್ ಮದಿವನಿಗೆ ಚೆಲ್ಲಿದರು ಮಲ್ಲಿಗೆಯ ಅಂದದ ಚಂದದ ಮೈಕಾರ್ ಮದಿವನಿಗೆ ಚೆಲ್ಲಿದರು ಮಲ್ಲಿಗೆಯ ಕಲ್ಲಿನ ಮ್ಯಾಲೆ ಗಂಡುಲಿಯ ಕುಂಡೂರಿಸಿ ಗುಂಡು ಕಲ್ಲಿನ ಮ್ಯಾಲೆ ಗಂಡುಲಿಯ ಕುಂಡೂರಿಸಿ ಕೊಂಡೆಯ ಕೌದಿಯ ಬಿಗಿ ಮಾಡಿ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ತುದೇರಿ ಮ್ಯಾಲೆ ಅಂದದ ಚಂದದ ಮೈಕಾರ್ ಮದಿವನಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಓ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಣ್ಣಾದ ಬಳೆ ಬಂದೋ ನನ್ನಣ್ಣೂರೇಲಿಲ್ಲ ಈ ನಾಡಲ್ಲಿಂತ ಬಳೆಯಿಲ್ಲ ಬಳೆಗಾರ ಹೋಗಯ್ಯ ನನ್ನ ತವರಿಗೆ ಬಂಗಾರದ ಬಳೆ ಶೆಟ್ಟಿ ಕೊಂಡೋಗೋ ನನ್ನ ತವರಿಗೆ. ಇನ್ನೆಲ್ಲಿ ನೋಡಲಿಂತ ಬಳೆಯ ಬಳೆಗರ ಶೆಟ್ಟಿ ಹೋಗಯ್ಯ ನನ್ನ ತವರಿಗೆ, ಹೋಗಯ್ಯ ನನ್ನ ತವರಿಗೆ. ಇನ್ನೆಲ್ಲಿ ನೋಡಲಿಂತ ಬಳೆಯ ಬಳೆಗರ ಶೆಟ್ಟಿ ಹೋಗಯ್ಯ ನನ್ನ ತವರಿಗೆ, ಹೋಗಯ್ಯ ನನ್ನ ತವರಿಗೆ. ನನಗೆ ಗುರಿಯಿಲ್ಲ, ಗೊತ್ತಿಲ್ಲ ನನಗೆ ಗುರಿಯಿಲ್ಲ. ಎಲೆ ಬಾಲೆ ತೋರಿಸು ಬಾರೆ ತೋರೂರ ದಾರಿಯ, ತೋರಿಸು ಬಾರೆ ತೋರೂರ ದಾರಿಯ. ಇನ್ನೆಲ್ಲಿ ನೋಡಲಿಂತ ಬಳೆಯ ಬಳೆಗರ ಶೆಟ್ಟಿ ಹೋಗಯ್ಯ ನನ್ನ ತವರಿಗೆ, ಹೋಗಯ್ಯ ನನ್ನ ತವರಿಗೆ. ಬಲಕ್ಕೆ ಬಾಳೆಯ ಕಟ್ಟು, ಎಡಕ್ಕೆ ಸೀಗೆಯ ಕಟ್ಟು, ನಾಗಾಸಂಪಿಗೆ ನಡುವೆಯೇ, ನಾಗಾಸಂಪಿಗೆ ನಡುವೆಯೇ ನಡೆದಾರೆ. ಅದೇ ಕಾಣೋ ನನ್ನ ತವರೂರು, ಅದೇ ಕಾಣೋ ನನ್ನ ತವರೂರು. ಇನ್ನೆಲ್ಲಿ ನೋಡಲಿಂತ ಬಳೆಯ ಬಳೆಗರ ಶೆಟ್ಟಿ ಹೋಗಯ್ಯ ನನ್ನ ತವರಿಗೆ, ಹೋಗಯ್ಯ ನನ್ನ ತವರಿಗೆ. ಕೊಂಬೆ ತೆರೆಯದು ಹರಿದಾವು, ಆ ಗೊಂಬೆ ತೆರೆಯದು ಹರಿದಾವು, ಗೊಂಬೆ ತೆರೆಯದು ಹರಿದಾವು ಬಳೆಗಾರ. ಅದೇ ಕಾಣೋ ನನ್ನ ತವರೂರು, ಅದೇ ಕಾಣೋ ನನ್ನ ತವರೂರು. ಇನ್ನೆಲ್ಲಿ ನೋಡಲಿಂತ ಬಳೆಯ ಬಳೆಗರ ಶೆಟ್ಟಿ ಹೋಗಯ್ಯ ನನ್ನ ತವರಿಗೆ, ಹೋಗಯ್ಯ ನನ್ನ ತವರಿಗೆ. ಹೆಚ್ಚಾಗಲೆಂದು ನಿತ್ಯ ನೋಡಿದರು ಸುಗಿಬಳೆ, ನಿತ್ಯ ನೋಡಿದರು ಸುಗಿಬಳೆ. ನಮ್ಮನೆಯ ಮುತ್ತೈದೆ ತೊಡುವ ಸುಗಿಬಳೆ, ಮುತ್ತೈದೆ ತೊಡುವ ಸುಗಿಬಳೆ. ಇನ್ನೆಲ್ಲಿ ನೋಡಲಿಂತ ಬಳೆಯ ಬಳೆಗರ ಶೆಟ್ಟಿ ಹೋಗಯ್ಯ ನನ್ನ ತವರಿಗೆ, ಹೋಗಯ್ಯ ನನ್ನ ತವರಿಗೆ. Thank you. ಬಂಗಾರಕ್ಕಿಂತ ಬಳಲೇಸು, ಬಂಗಾರಕ್ಕಿಂತ ಬಳಲೇಸು, ಬಂಗಾರಕ್ಕಿಂತ ಬಳಲೇಸು. ಎಲ ತಂಗೇ ಬಳೆ ತೊಟ್ಟ ಬಾಲೇಸುಗೆ ಬಾಲಿ ಇನ್ನೆಲ್ಲಿ ನೋಡಲಿಂತ ಬಳೆಯ ಬಳೆಗರ ಶೆಟ್ಟಿ ಹೋಗಯ್ಯ ನನ್ನ ಕವರೇಗೆ, ಹೋಗಯ್ಯ ನನ್ನ ಕವರೇಗೆ, ಹೋಗಯ್ಯ ನನ್ನ ಕವರೇಗೆ ಕವರೇಗೆ. ರೈತ ಬಾಂಧವರೇ, ಇಲ್ಲಿಯವರೆಗೆ 2026 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಿದ್ದಂತಹ ನಮ್ಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಲಾವಿದರಾದ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಹಾಗೂ ಸಂಗಡಿಗರು